187 ಯದಿ ದ್ವೈತಂ ಸತ್ ಇದಂ ದ್ವೈತಂ ಅಸತ್. ಯದಿ ಒಂದು ವೇಳೆ ಈ ದ್ವೈತವು ಅಸತ್ಯಾಗಿದ್ದರೆ, ಅಂದರೆ ಏನೋ ದ್ವೈತ ಅನ್ನೋದೇ ಸುಳ್ಳು ಅಂತಾಗಿದ್ದೆ, ಆದರೆ ಈ ಉಪದೇಶದ ಜ್ಞಾನವನ್ನು ಪಡೆಯೋರು ಯಾರು, ಈ ಉಪದೇಶವನ್ನು ಹೇಳಿಕೊಡೋರು ಯಾರು, ಈ ಉಪದೇಶವನ್ನು ಕೇಳೋರು ಯಾರು, ಈ ಉಪದೇಶದ ಜ್ಞಾನವನ್ನು ಹೊಂದೋರು ಯಾರು? ಸಾರಾಂಶವಾಗಿ ಹೇಳಬೇಕು ಅಂದರೆ ಜ್ಞಾನಂ ಜ್ಞೇಯಂ, ಪಡೆಯುವ ಸಾಧನ ಜ್ಞಾನಂ, ಪಡೆದುಕೊಳ್ಬೇಕಾದಂತಹ ವಿಷಯ ವಸ್ತು ಜ್ಞೇಯಂ. ಈ ಭೇದವೇ ಇಲ್ಲ ಅಂತ ನೀವು ಹೇಳ್ತೀರಿ, ಹಾಗಾದ್ರೆ ಆತ್ಮಜ್ಞಾನ ಆಗೋದು ಹೇಗೆ? ಏನಾಯಿತು? 187 ಜ್ಞಾನಕ್ಕೆ ದ್ವೈತ ಬೇಕಾ ಬೇಡ? ಸಣ್ಣ ಜಿಜ್ಞಾಸ, ಜ್ಞಾನ ಆಗಬೇಕಾದ್ರೆ ದ್ವೈತ ಬೇಕಾ ಬೇಡ? ಅಲ್ಲ ಅಲ್ಲ, ನಾವೀಗ ವಿಷಯ ಜ್ಞಾನಕ್ಕೆ ಹೋಗೋದು ಬೇಡ, ನಾವು ವಿಷಯ ಜ್ಞಾನ ಕಡೆಗೆ ಹೋಗೋದು ಬೇಡ, ನಮ್ಮ ಜ್ಞಾನ ಅಂತಲೇ ಇಟ್ಕೊಂಬೋಣ. ದ್ವೈತದ ಅವಶ್ಯಕತೆ ಇದೆಯೋ ಇಲ್ಲ? ಇದೆ ಅಂತ ಹೇಳ್ತಾರೆ, ದ್ವೈತದ ಅವಶ್ಯಕತೆ ಇದೆ. ಏಕಮೇವ ಅದ್ವಿತೀಯ ಬ್ರಹ್ಮ ಅನ್ನುವುದು ಅನ್ನುವುದನ್ನು ತಿಳಿಯಬೇಕಾದ್ರೆ ದ್ವೈತ ಬೇಕ ಬೇಡ? ದ್ವೈತ ದ್ವೈತ ಬೇಕು ಬೇಡ? ದ್ವೈತ ಬೇಕು ಅಂತ ಹೇಳಿದ್ರು ನೀವು ಈ ದ್ವೈತವನ್ನ ಸುಳ್ಳು ಅಂತ ನಿಷೇಧ ಮಾಡಿ ತೋರಿಸಿದ್ರಿ. ದ್ವೈತವು ಸುಳ್ಳೇ ಆಗಿತ್ತು ಅಂದರೆ ದ್ವೈತ ಅನ್ನೋದು ಇಲ್ಲ ಅಂತಾಯ್ತು. ದ್ವೈತ ಅನ್ನೋದು ಇಲ್ಲ ಅಂತಾದರೆ ಹಾಗೆ ಆತ್ಮಜ್ಞಾನ ಹೇಗೆ ಸಾಧ್ಯ? ಇದು ಸಂದೇಹಗ್ರಸ್ತವಾದ ಪ್ರಶ್ನೆ. ದ್ವೈತ ಅನ್ನೋದು ಸುಳ್ಳೇ ಆಗಿದ್ದರೆ, ಯದಿ ಅಸದಿದಂ ದ್ವೈತಂ ಕೇನ ಸ್ವಂ ಅಜಂ ಆತ್ಮತತ್ವ ವಿಭುಜ್ಯತೆ? ತಿಳಿಯೋದು ಹೇಗೆ? ಯಾವುದರಿಂದ ತಿಳಿಯೋದು? ತಿಳಿಯುವವನು ತಿಳಿಸುವವನು ಇಬ್ಬರು ಭೇದ ಬೇಕಲ್ವೋ? ಅಂದರೆ ತಿಳಿಸುವವನು ಕೇಳಿರಲಿಲ್ಲ ಆಭಾಸ, ತಿಳಿಸುವವನು ತಿಳಿಯುವವನಿಗಿಂತ ಬೇರೆ ಆಗಿದ್ದಾದರೆ ತಿಳಿಸುವವನು ಅದ್ವೈತ ಅಲ್ಲ ದ್ವೈತ ಅಂತಾಯಿತು. ಅವನು ದ್ವೈತ ಅಂತ ಆಗಿದ್ದಾದರೆ ಅವನಲ್ಲಿ ಆತ್ಮಸ್ವರೂಪವು ಪರೋಕ್ಷವಾಗಿದ್ದೇ ವಿನಃ ಅಪರೋಕ್ಷ ಜ್ಞಾನ ಆಗಿಲ್ಲ ಅಂತಾಯಿತು. ಅಪರೋಕ್ಷ ಜ್ಞಾನವಾಗದೇ ಇದ್ದಂತಹ ಗುರು ಅಪರೋಕ್ಷ ಜ್ಞಾನವನ್ನು ಹೇಗೆ ಕೊಡ್ತಾನೆ ಶಿಷ್ಯನಿಗೆ? ಕೊಡಲಿಕ್ಕಾಗೋದಿಲ್ಲ ಅಂತಂದಮೇಲೆ ಗುರು ಶಿಷ್ಯ ಪರಂಪರೆನೇ ಏನಾಗ್ಬಿಡ್ತು? ಆಭಾಸ ಆಗೋಯ್ತಲ್ಲ, ನಗೆಪಾಟ್ಲಾಗೋಯ್ತಲ್ಲ. ಹಾಗೆ ಪೂರ ಶಾಸ್ತ್ರ ಎಲ್ಲ ನಗೆಪಾಟ್ಲು, ವೇದಗಳು ಸುಳ್ಳು, ಶಾಸ್ತ್ರಗಳು ಸುಳ್ಳು, ಶಾಸ್ತ್ರ ಪರಂಪರೆ ಸುಳ್ಳು, ಸಂಪ್ರದಾಯ ಸುಳ್ಳು. ಒಂದು ದ್ವೈತವನ್ನು ನೀವು ಸುಳ್ಳು ಅಂತ ಸಿದ್ಧ ಮಾಡಿದ್ರೆ ಎಲ್ಲವೂ ಸುಳ್ಳು ಅಂತ ಆಗ್ತದೆ. ಸುಮ್ಮನೆ ಒಪ್ಕೊಂಬಿಡ್ರಿ, ದ್ವೈತ ಸತ್ಯಂ, ಅದ್ವೈತ ಸುಳ್ಳು. ಒಪ್ಕೊಂಬಿಡ್ರಿ, ಏನು ಸ್ವಾಮೀಜಿ ಅದು ಹೆಂಗೆ ಒಪ್ಕೊಳ್ಳಿಗಾಗ್ತದೆ? ಹಾಗಾದರೆ ಅವ್ರು ಪ್ರಶ್ನೆ ಕೇಳ್ತಾರೆ, ಸ್ವಯಂ ಯಾವುದು ಜನ್ಮರಹಿತವಾಗಿದೆಯೋ ಆ ಆತ್ಮತತ್ವವನ್ನು ಕೇನ ವಿಭುಜ್ಯತೆ, ಏತರಿಂದ ಅರಿತುಕೋಬೇಕು? ಗುರುಗಳಿಂದ, ಶಾಸ್ತ್ರಗಳಿಂದ, ಏನೇ ಹೇಳಿದ್ರೂ ದ್ವೈತ ಬರ್ತದೆ, ದ್ವೈತ ಸುಳ್ಳು ಅಂತೇಳಿ ಏತರಿಂದ ಅರಿತುಕೋಬೇಕು? ಕರೆಕ್ಟಾ? ಸಂದೇಹಗ್ರಸ್ತವಾದ ಪ್ರಶ್ನೆ. ಅಕಲ್ಪಕಮಜಂ ಜ್ಞಾನಂ ನೇಯಾ ಭಿನ್ನಂ ಪ್ರಚಕ್ಷತೆ ಬ್ರಹ್ಮಜ್ಞೇಯಮಜಂ ನಿತ್ಯಂ ಅಜೇನಾಜಂ ನಿಬುಧ್ಯತೆ ಅಜೇನಾಜಂ ವಿಬುಧ್ಯತೆ. ಶಬ್ದಗಳು ಅಕಲ್ಪಕಂ ಅಜಂ ಜ್ಞಾನಂ ಜ್ಞೇಯ ಅಭಿನ್ನಂ ಪ್ರಚಕ್ಷತೆ ಬ್ರಹ್ಮ ಜ್ಞೇಯಂ ಅಜಂ ನಿತ್ಯಂ ಅಜೇನ ಅಜಂ ವಿಬುಧ್ಯತೆ. ಯಾವ ಬ್ರಹ್ಮಜ್ಞಾನ ಅಂತ ಇದೆಯೋ ಅದು ಅಕಲ್ಪಕಂ, ಕಲ್ಪನೆಗೆ ನಿಲುಕುವಂಥದ್ದಲ್ಲ, ಅಜಂ ಜನ್ಮರಹಿತವಾದದ್ದು. ಜ್ಞೇಯ ಅಭಿನ್ನಂ, ತಿಳಿದುಕೊಳ್ಳಬೇಕಾದ ಬ್ರಹ್ಮನಿಂದ ಹೊರತುಪಡಿಸಿ ಬೇರೆ ಇಲ್ಲ. ಅದು ನಮಗೆ ಬ್ರಹ್ಮನನ್ನು ತಿಳ್ಕೋಬೇಕಾಗಿದೆ. ಈ ಬ್ರಹ್ಮನನ್ನು ಏನು ತಿಳ್ಕೋಬೇಕಾಗಿದೆ, ತಿಳ್ಕೋಬೇಕಾದ ಬ್ರಹ್ಮನನ್ನು ಹೊರತುಪಡಿಸಿ ಬ್ರಹ್ಮ ಅನ್ನೋದಿಲ್ಲ. ತಿಳ್ಕೋಬೇಕಾದ ಬ್ರಹ್ಮನನ್ನು ಹೊರತುಪಡಿಸಿ ಇನ್ನೊಂದು ಬ್ರಹ್ಮ ಅನ್ನೋದಿಲ್ಲ. ಅಭಿನ್ನಂ ಜ್ಞೇಯ ಅಭಿನ್ನಂ, ಜ್ಞೇಯ ಅಂದರೆ ತಿಳಿದುಕೊಳ್ಳಬೇಕಾದ ವಿಷಯ, ಅದನ್ನು ಬಿಟ್ಕೊಟ್ಟು ಅಭಿನ್ನಂ ಅಂದರೆ ಭಿನ್ನಂ ಅಂದರೆ ಬೇರೆ, ಅಭಿನ್ನಂ ಅಂದರೆ ಬೇರೆ ಅಲ್ಲ. ತಿಳಿದುಕೊಳ್ಳಬೇಕಾದ ಬ್ರಹ್ಮನನ್ನು ಹೊರತುಪಡಿಸಿ ಬ್ರಹ್ಮ ಎನ್ನುವುದು ಇನ್ನೊಂದು ಬೇರೆ ಇಲ್ಲ ಅನ್ನುವುದನ್ನು ಶಾಸ್ತ್ರಜ್ಞರು ಜ್ಞಾನಿಗಳು ಸಮ್ಯಕ್ ದರ್ಶನವನ್ನು ಪಡೆದವರು ಪ್ರಚಕ್ಷತೆ ಅವರು ಈ ಥರ ಹೇಳ್ತಾರೆ. ಈಗ ನೋಡ್ರಿ ಎಷ್ಟು ಮಜ. ಜ್ಞಾನಂ ಅಜಂ, ಜ್ಞಾನಂ ಅಜಂ ನಂಬರ್ ಒನ್. ಜ್ಞಾನಂ ಅಂದ್ರೆ ಏನು ಗೊತ್ತಾಯ್ತಲ್ಲ, ಆತ್ಮಜ್ಞಾನ ಅಂತ ಏನಿದೆಯೋ ಜ್ಞಾನ, ಆ ಜ್ಞಾನ ಅನ್ನೋದು ಹುಟ್ಟೋದಿಲ್ಲ. ಅಜಂ ಅಕಲ್ಪಂ, ಕಲ್ಪಿಸ್ಲಿಕ್ಕೆ ಬರೋದಿಲ್ಲ. ಜ್ಞೇಯ ಅಭಿನ್ನಂ, ತಿಳಿದುಕೊಳ್ಳಬೇಕಾದ ವಿಷಯಗಳಿಗಿಂತ ಅದು ಬೇರೆ ಆಗಿದೆ. ಮೂರು ಪಾಯಿಂಟ್ ಸಿಕ್ಕುವ ಹಾ, ತಿಳಿದುಕೊಳ್ಳಬೇಕಾದ ವಿಷಯಗಳಿಗಿಂತ ಅದು ಬೇರೆ ಆಗಿಲ್ಲ. ಜ್ಞೇಯ ಭಿನ್ನಂ ಬೇರೆ, ಜ್ಞೇಯ ಅಭಿನ್ನಂ ಬೇರೆ ಆಗಿಲ್ಲ. ಇದು ಯಾವುದ್ರ ವಿಚಾರ ಹೇಳ್ತಾ ಇದೀವಿ, ಜ್ಞಾನಂ ಪಕ್ಕಕ್ಕಿಡ್ರಿ. ಇನ್ನು ಜ್ಞೇಯಂ, ತಿಳಿದುಕೊಳ್ಳಬೇಕಾದ ವಿಷಯದ ಲಕ್ಷಣ ಏನು? ವಿಷಯ ಏನು? ಬ್ರಹ್ಮ. ಆ ಬ್ರಹ್ಮನ ಲಕ್ಷಣ ಏನು? ಅಜಂ. ಅವೇ ಪಾಯಿಂಟ್ ಮೇಲೆ ನೀವು ಮೂರು ಬರ್ಕೊಡು ಅಂತ ಇದ್ನಲ್ಲ, ಅವೇ ಮೂರು ಪಾಯಿಂಟ್ ಇಲ್ಲೂ ಬರ್ತವೆ. ಅಜಂ ಅಕಲ್ಪಂ ನಿತ್ಯಂ ಆ ಮೊದಲನೇದ್ದೇನು ಹೇಳಿಕೊಟ್ವಿ ಅದಕ್ಕೆ ತೃತೀಯಿಂದ ಹಾಕ್ರಿ. ಮುಖ್ಯವಾಗಿಂದ ಹಾಕಿದ್ರೆ ಅಜೇನ, ಇದಕ್ಕೆ ದ್ವಿತೀಯ ಹಾಕಿದೆ ಅಜಂ. ಅಜೇನ ಅಜಂ ವಿಬುಧ್ಯತೆ, ಅದರಿಂದ ಇದನ್ನು ತಿಳಿದುಕೊಳ್ಳುತ್ತಾರೆ. ಯಾವುದರಿಂದ? ಅಜಂ ಅಕಲ್ಪಂದಿಂದ ಇದನ್ನು ತಿಳಿದುಕೊಳ್ಳುತ್ತಾರೆ. ಏನು? ಅಜಂ ಅಕಲ್ಪಂ ಬ್ರಹ್ಮನನ್ನು ತಿಳ್ಕೊಳ್ತಾರೆ. ಆತ್ಮನಿಂದ ಆತ್ಮನನ್ನು ತಿಳಿಯುತ್ತಾರೆ, ಬ್ರಹ್ಮನಿಂದ ಬ್ರಹ್ಮನನ್ನು ತಿಳಿಯುತ್ತಾರೆ. ಏತರಿಂದ ತಿಳಿಯುತ್ತಾರೆ ಅಂತ ಕೇಳಿದಲ್ಲ, ಕೇಳಿದೆ ನೋಡಿ ನಿಮಗೆ. ಏನಂತ ಹೇಳಿದ್ವಿ, ಬ್ರಹ್ಮನಿಂದ ಬ್ರಹ್ಮನನ್ನು ತಿಳಿಯುತ್ತಾರೆ. ಎರಡೂ ಕೈ ತಗೊಂಡು ತಲೆ ಹಚ್ಕೊಂಡು ಕೂಡ್ತಾನೆ. ಭಾಷೆದೊಳಗೆ ಒಂದು ವಾಕ್ಯ ಹಾಕ್ತಾರೆ, ಹಾಕಿ ಆ ತಲೆ ಕೈ ಹಿಡಿದು ತಗಿಸಿ ಬಿಡ್ತಾರೆ, ಸರಳ ಆಗಿಬಿಡ್ತದೆ. ಸರಳ ಅಂತ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ತದೆ ಭಾಷೆಗಳಂತ. ಅಕಲ್ಪಕಂ ಸರ್ವಕಲ್ಪನಾ ವರ್ಜಿತಂ ಅತಯೇವ ಅಜಂ ಜ್ಞಾನಂ ಜ್ಞಪ್ತಿ ಮಾತ್ರಂ ಜ್ಞೇಯೇನ ಪರಮಾರ್ಥ ಸತಾ ಬ್ರಹ್ಮಣಾ ಅಭಿನ್ನಂ ಪ್ರಚಕ್ಷತೆ ಕಥಯಂತಿ ಬ್ರಹ್ಮವಿದಃ. ಸರ್ವಕಲ್ಪನಾ ವರ್ಜಿತಂ, ಜ್ಞಾನದ ಲಕ್ಷಣ ಏನ್ರಿ? ಒಂದೊಂದಾಗ ಲಕ್ಷಣ ಹೇಳ್ತಾರೆ. ಜ್ಞಾನದ ಲಕ್ಷಣ ಏನು ಗೊತ್ತಾ? ಜ್ಞಾನದ್ದು ಜ್ಞೇಯ ಅಲ್ಲ, ಜ್ಞಾತೃ ಅಲ್ಲ, ಜ್ಞಾನದ ಲಕ್ಷಣ. ಅರಿವಿನ ಲಕ್ಷಣಗಳೇನು? ಒಂದೇದ್ದು ಸರ್ವಕಲ್ಪನಾ ವರ್ಜಿತಂ. ಅತಏವ ಆದ್ದರಿಂದ ಜ್ಞಾನಂ ಅಜಂ, ಹುಟ್ಟುರಹಿತವಾದದ್ದು. ಅವರ ಮನೆಯಲ್ಲಿ ಡೆಲಿವರಿ ಆಯ್ತಂತೆ, ಇವರಿಗೆ ತಿಳಿತು ಡೆಲಿವರಿ ಆಯಿತು ಅಂತ ತಿಳಿತು. ಮುಂದಿನ ಪ್ರಶ್ನೆ ಏನು? ಗರ್ಲ್ ಬೇಬಿನ ಬಾಯ್ ಬೇಬಿನ ಕಲ್ಪನೆಯೋ ವಾಸ್ತವಿಕತೆಯೋ? ಯಾಕ್ರಿ ವಾಸ್ತವಿಕತೆ ಅಲ್ಲ, ಹುಟ್ಟಿದ್ದು ಘಟಿಸಿದೆ ಇಲ್ಲೋ. ಯಾವುದು ಘಟಿಸ್ತದೆ ಅದು ವಾಸ್ತವಿಕವಾಗಿ ಹುಟ್ಟಿರ್ತದೆ. ಯಾವುದು ಘಟಿಸಿರೋದೇ ಇಲ್ಲ ಅದು ಹುಟ್ಟಿಲ್ಲದೆ. ಎರಡು ವಾಹನ ಡಿಕ್ಕಿ ಹೊಡೆದು ಘಟಿಸಿತು, ಶುರುವಾಯ್ತು ನೋಡ್ರಿ. ಎಷ್ಟು ಗಂಟೆಗೆ ಎಲ್ಲಿ ಯಾವ್ಯಾವ ವಾಹನಗಳು ಘಟಿಸೇ ಇಲ್ಲ ಅಂದರೆ ಹುಟ್ಟುತ್ತದೆ ಎಲ್ಲಿ? ಅದನ್ನು ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಅವರು ಲಾಜಿಕ್ ಹಾಕೋದಿಲ್ಲ, ನಾವು ಹಾಕಬೇಕಾಗ್ತದೆ. ಅಕಲ್ಪಕಂ ಅಂತ ಹೇಳಿದ್ರು ವಿನಃ, ಆಮೇಲೆ ಅಜಂ ಅಂತ ಹೇಳಿದರು, ಎರಡಕ್ಕೂ ಮಧ್ಯದಲ್ಲಿ ಅತ ಏವ ಅಂದ್ಬಿಟ್ರು. ಅತ ಏವ ಅಂದರೆ ಆದ್ದರಿಂದ, ಸುಮ್ಮನೆ ಆದ್ದರಿಂದ ಅಂದ್ಬಿಡೋದ? ಅಣ್ಣಮ್ಮ ಲಾಜಿಕ್ ದೊಡ್ಡ ಅಕ್ಕ, ಅವಳಿಗೆ ಜ್ವರ ಬಂದಿಲ್ಲ, ಕಡಿಯ ತಂಗಿಗೆ ಜ್ವರ ಬಂದಿಲ್ಲ, ನಡುವಿನವಳಿಗೆ ಮಾತ್ರ ಜ್ವರ ಬಂದಿದೆ. ಯಾಕೆ ಗೊತ್ತಾ? ಫಾದರ್ ಕೇಳ್ತಾನೆ ಚರ್ಚ್ನೊಳಗೆ ಎಲ್ಲರಿಗೂ. ಯಾಕೆ ಗೊತ್ತಾ? ಅವಳಿಗೆ ಜೀಸಸ್ನಲ್ಲಿ ವಿಶ್ವಾಸ ಇಲ್ಲ, ಆದ್ದರಿಂದ ಜ್ವರ ಬಂದಿದೆ. ಇದು ಎಂಥ ಲಾಜಿಕ್ ಇದು? ಆದ್ದರಿಂದ ಲಾಜಿಕ್ ಅಷ್ಟೇ, ನಮ್ಮ ಲಾಜಿಕ್. ಸಂಜೆ ಹೀಗೆ ಹೇಳ್ತಾರೆ. ಆದ್ದರಿಂದ ಅಂತ ಸೇರಿಸ್ಕೊಳ್ಳೆ ಲಾಜಿಕ್ ಆಗ್ಬಿಡ್ತದೆ ಅದು. ಅದಕ್ಕೆ ನಾನು ನಿಮ್ಗೆ ತೋರಿಸ್ಕೊಟ್ಟೆ ಅತ ಇವ ಅನ್ನೋದಕ್ಕೆ ನಾವು ಲಾಜಿಕ್ ಹಾಕಿ ತೋರಿಸ್ಬೇಕಾಗ್ತದೆ. ಯಾವುದು ಘಟಿಸ್ತದೋ ಅದಕ್ಕೆ ಹುಟ್ಟಿರ್ತದೆ, ಯಾವುದು ಘಟಿಸೇ ಇಲ್ಲ ಅದಕ್ಕೆ ಹುಟ್ಟಿರೋದಿಲ್ಲ. ಈಗ ಜ್ಞಾನಂ ಇದು ಘಟಿಸುವಂಥದ್ದಲ್ಲ, ಆದ್ದರಿಂದ ಈಗ ತೊಂಬರ್ರಿ. ಜ್ಞಾನಂ ಇದು ಘಟಿಸುವಂಥದ್ದಲ್ಲ ಆದ್ದರಿಂದ, ಹಾಂ ಓಕೆ, ಘಟಿಸುವುದಲ್ಲ ಅದನ್ನು ಕಲ್ಪನಾ ವರ್ಜಿತಂ, ತಸ್ಮಾತ್ ಏನಾಯ್ತೀಗ ಅಜಂ ಅಜಂ, ಇನ್ನೂ ಅಲ್ಲಿಗೆ ಬಂದಿಲ್ಲ ಅದು ನೆಕ್ಸ್ಟ್ ಅದು. ಜ್ಞಾನಂ ಅಜಂ, ಈ ಅಷ್ಟೂ ಸೇರಿಸಿ ನಿಮಗೆ ಹೇಳಬೇಕಂದ್ರೆ ಜ್ಞಪ್ತಿ ಮಾತ್ರ, ಜ್ಞಪ್ತಿ ಅಂದರೆ ಅರಿವು, ಅರಿವು ಮಾತ್ರ. ಯಾವುದರ ಅರಿವು, ಯಾವಾಗಿನಿಂದ ಅರಿವು, ಎಲ್ಲಿಯ ಅರಿವು, ಯಾವ ಪರಿಸ್ಥಿತಿಯ ಅರಿವು, ಇವೆಲ್ಲ ಮಸಾಲ ರಹಿತವಾದ ಅರಿವು. ಹುಟ್ಟಿಲ್ಲ, ಸಾವಿಲ್ಲ, ವಿಕಾರ ಇಲ್ಲ, ಕಾಲ ಇಲ್ಲ, ದೇಶ ಇಲ್ಲ, ಘಟಿಸುವುದಲ್ಲ, ಇಲ್ಲವೇ ಇಲ್ಲ ಎನ್ನುವುದಿಲ್ಲ, ಅರಿವು ಮಾತ್ರ. ಜ್ಞಪ್ತಿ ಮಾತ್ರ. ಮುಂದೆ ಜ್ಞೇಯೇನ ಪರಮಾರ್ಥಸತ ಬ್ರಹ್ಮಣಾಂ ಅಭಿನ್ನಂ ಪ್ರಚಕ್ಷತಿ. ಜ್ಞೇಯೇನ, ಇಂತಹ ಅರಿವಿನಿಂದ ಪರಮಾರ್ಥ ಸತ, ಪಾರಮಾರ್ಥಿಕ ಸತ್ಯವಾದಂತಹ ಇಂತಹ ಅರಿವಿನಿಂದ, ಬ್ರಹ್ಮ ಎನ್ನುವುದು ಹೊರತುಪಡಿಸುವುದಲ್ಲದೆ ಇರುವ ಈ ಬ್ರಹ್ಮನಿಂದ, ಪ್ರಚಕ್ಷತೆ ಕಥಯಂತಿ ಬ್ರಹ್ಮವಿದಃ, ಬ್ರಹ್ಮನಿಗಿಂತ ಅದು ಬೇರೆ ಎಲ್ಲ ಅಂತ ಜ್ಞಾನಿಗಳು ಹೇಳುತ್ತಾರೆ. ಅವ್ರು ಹೇಳಲಿಕ್ಕೆ ಏನು ಕಾರಣ, ಅವ್ರು ಯಾಕೆ ಹಂಗೆ ಹೇಳ್ತಾರೆ, ಕೋಟ್ ಇಲ್ಲಿ ಪ್ರಮಾಣ ಬೇಕಿದೆ. ನಹಿ ವಿಜ್ಞಾತುಹು, ನಹಿ ವಿಜ್ಞಾತುಹು, ವಿಜ್ಞಾತೇಹಿ, ವಿಜ್ಞಾತೇಹಿ, ವಿಪರಿಲೋಪಃ ವಿದ್ಯತೆ, ವಿಪರಿಲೋಪಃ ವಿದ್ಯತೆ, ಅಗ್ನಿ ಉಷ್ಣವತ್, ಅಗ್ನಿ ಉಷ್ಣವತ್. ಅರಿತಿಕೋಬೇಕಾದ ಅರಿತಿಕೋಬೇಕಾದವನಿಗೆ ಅರಿತುಕೋಬೇಕಾದವನ ಅರಿತುಕೋಬೇಕಾದವನ ಅರಿವಿಗೆ ಏನಾದರೂ ಲೋಪ ಇದೆಯಾ ಅಂತ ಒಂದು ಪ್ರಶ್ನೆ. ಅರಿತುಕೋಬೇಕಾದವನ ಅರಿವಿಗೆ ಲೋಪ ಇದೆಯಾ, ಅದನ್ನು ಹೇಳ್ತಾರೆ ಬೃಹದಾರಣ್ಯಕದಲ್ಲಿ. ವಿಜ್ಞಾತು ವಿಜ್ಞಾತೇ ವಿಪರಿಲೋಪ ನ ವಿದ್ಯತೆ. ಅರಿಯುವವನ ಅರಿವಿಗೆ ಲೋಪವೇ ಇರುವುದಿಲ್ಲ. ಹೇಗೆಂದರೆ ಅಗ್ನಿ ಉಷ್ಣವತ, ಬೆಂಕಿಗೆ ಬೆಂಕಿಯ ಬಿಸಿಗೆ ಬಿಸಿಯ ಲೋಪ ಇರೋದೇ ಇಲ್ಲ. ಅಂದರೆ ಈಗ ಬೆಂಕಿ ಇದೆ, ಒಂದು ಅರ್ಧ ಗಂಟೆ ಬಿಟ್ಟು ನಂತರ ಅದು ಬಿಸಿ ಗೊತ್ತಾಗ್ತದೆ ನಿಮಗೆ. ಹಂಚು ಕಾಯುವುದು ಲೋಪವಾಗಬಹುದು, ನೀರು ಕಾಯುವುದು ಲೋಪವಾಗಬಹುದು, ಬೆಂಕಿಯ ಬಿಸಿಗೆ ಲೋಪ ಇದೆಯಾ? ಕಾಲಾಂತರ ಇಲ್ಲಿ ನಿಮಗೆ ಬಿಸಿ ಅನ್ನಿಸ್ಲಿಕ್ಕಿಲ್ಲ, ನೀವು ಮದ್ರಾಸ್ ಕನ್ಯಾಕುಮಾರಿಗೆ ಹೋದರೆ ಚೆನ್ನಾಗಿ ಬಿಸಿ ಗೊತ್ತಾಗ್ತದೆ. ದೇಶಾಂತರ ಎಲ್ಲಿ ಬೆಂಕಿ ಇದೆಯೋ ಅಲ್ಲಿ ಬಿಸಿ ತಕ್ಷಣವೇ ಇರುತ್ತದೆ, ಲೋಪ ಇರೋದಿಲ್ಲ. ಕಾಲಾಂತರ ದೇಶಾಂತರ ಯಾವ ಲೋಪ ಇರೋದಿಲ್ಲ, ಅದನ್ನು ಹೇಳ್ತಾರೆ ಅವರು. ವಿಜ್ಞಾತು ವಿಜ್ಞಾತೇ ವಿಪರಿಲೋಪ ನ ವಿದ್ಯತೆ. ಅಗ್ನಿ ಉಷ್ಣವತ್, ಮತ್ತೆ ಅದೇ ಪ್ರಧಾರಣಕ ವಿಜ್ಞಾನ ಆನಂದಂ ಬ್ರಹ್ಮ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತ್ಯಾದಿ ಶ್ರುತಿಭ್ಯಃ ತಸ್ಯೈವ ವಿಶೇಷಣಂ ಬ್ರಹ್ಮಜ್ಞೇಯಂ. ಜ್ಞಾನಂ ಬ್ರಹ್ಮ ಹೇಳಾಯಿತು, ಈಗ ಜ್ಞೇಯಂ ಬ್ರಹ್ಮ. ಏನು ಜ್ಞೇಯಂ ಬ್ರಹ್ಮ? ವಿಜ್ಞಾನಂ ಆನಂದಂ ಬ್ರಹ್ಮ, ತಿಳಿದುಕೊಳ್ಳಬೇಕಾದ ಬ್ರಹ್ಮ ಅರಿವಿನ ಸ್ವರೂಪದಿಂದ ಆನಂದದಿಂದ ಕೂಡಿದ್ದಾಗಿದೆ. ತೈತ್ರಿಯ ಸತ್ಯಂ ಬ್ರಹ್ಮ, ಜ್ಞಾನಂ ಬ್ರಹ್ಮ, ಅನಂತಂ ಬ್ರಹ್ಮ, ಈ ಥರ ಇನ್ನೂ ಅನೇಕ ಶ್ರುತಿಗಳು ಲಭ್ಯ ಇವೆ. ಅವು ಏನು ತೋರಿಸ್ತವೆ? ಒಂದು ಜ್ಞಾನಂ ಲಕ್ಷಣಗಳನ್ನು ತೋರಿಸ್ತವೆ, ಒಂದು ಜ್ಞೇಯಂ ಲಕ್ಷಣಗಳನ್ನು ತೋರಿಸ್ತವೆ. ಅರ್ಥಾಯ್ತಾ? ಜ್ಞಾನಂ ಲಕ್ಷಣಗಳು ಜ್ಞೇಯಂ ಲಕ್ಷಣಗಳು ಭಿನ್ನ ಭಿನ್ನವಾಗಿವೆಯೋ, ನಾವು ಈಗ ನೋಡಿದ್ದು ಭಿನ್ನವಾಗಿವೆಯೋ ಅಭಿನ್ನವಾಗಿವೆಯೋ? ಅಭಿನ್ನವಾಗಿವೆ, ಎರಡೂ ಭಿನ್ನ ಭಿನ್ನ ಅಲ್ಲ. ಆದ್ದರಿಂದ ಜ್ಞೇಯಂ ಬ್ರಹ್ಮನನ್ನು ತೃತೀಯ ಹಾಕ್ರಿ, ಜ್ಞಾನಂ ಬ್ರಹ್ಮನನ್ನು ದ್ವಿತೀಯ ಹಾಕ್ರಿ. ಏನಾಗ್ಬಿಡ್ತದೆ ಈಗ? ಅಲ್ಲ, ಜ್ಞಾನಂ ಬ್ರಹ್ಮವನ್ನು ತೃತೀಯ ಹಾಕಿ, ಜ್ಞೇಯಂ ಬ್ರಹ್ಮನನ್ನು ದ್ವಿತೀಯ ಹಾಕಿ, ಆವಾಗ ಏನಾಗ್ತದೆ? ಬ್ರಹ್ಮನಿಂದ ಬ್ರಹ್ಮನನ್ನು ತಿಳಿಯುತ್ತಾರೆ. ಅರ್ಥ ಆಗಲ್ಲ? ಕಪ್ಪೆಯ ಜ್ಞಾನದಿಂದ ಆತ್ಮನನ್ನು ತಿಳಿಯುತ್ತಾರೆ ಆಗೋದಿಲ್ಲ. ಅಲ್ಲ, ತೃತೀಯ ದ್ವಿತೀಯ ಅಲ್ಲಿ ಎಲ್ಲೆ ಹಾಕಿದ್ರೆ ಆಗೋದಿಲ್ಲ. ಎಲ್ಲಿ ಅರಿವಿದೆ ಆ ಅರಿವಿನಲ್ಲಿಯೇ ದ್ವಿತೀಯನೂ ಹಾಕಬೇಕು, ತೃತೀಯನೂ ಹಾಕಬೇಕು. ಯಾವ ಯಾವುದೋ ಜ್ಞಾನವನ್ನು ಹೊಂದುವುದರಿಂದ ಆತ್ಮಜ್ಞಾನ ಪೂರ್ಣ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಆತ್ಮಜ್ಞಾನ ಯಾವಾಗುತ್ತದೆ? ಆತ್ಮನಿಂದ ಆತ್ಮಜ್ಞಾನವಾಗುತ್ತದೆ. ಇಷ್ಟು ಹೇಳಿ ಆಮೇಲೆ ಸ್ವರೂಪದ ಜ್ಞಾನ ಅಂತ ಕರೀರಿ, ನಡೀತು. ಆತ್ಮಜ್ಞಾನ ಅಂತ ಕರೀರಿ, ನಡೀತು. ಆತ್ಮ ಸಾಕ್ಷಾತ್ಕಾರ ಅಂತ ಕರೀರಿ, ನಡೀತು. ಆತ್ಮನನ್ನು ಕಂಡ ಅಂತ ಹೇಳ್ತಿರೋ, ನಡೀತು. ಇಷ್ಟೆಲ್ಲ ತಿಳಿಸಿಕೊಟ್ಟು, ದ್ವಿತೀಯ ತೃತೀಯ ತೃತೀಯ ದ್ವಿತೀಯ ಎಲ್ಲ ಹೇಳಿಕೊಟ್ಟು ಸರಿ ಅವ ತಿಳ್ಕೊಂಡಿದ್ದ ಅಂದರೆ ಆಮೇಲೆ ನೀವು ಆತ್ಮ ಸಾಕ್ಷಾತ್ಕಾರ ಅಂತ ಪ್ರಯೋಗ ಮಾಡಿದರೆ ಓಕೆ. ಸುಮ್ಮನೆ ಆತ್ಮ ಸಾಕ್ಷಾತ್ಕಾರ ಅಂದರೆ ನೀವು ಅದು ನಾವು 10 ವರ್ಷ ಕೇಳೀವಿ, ನಾವು ಇನ್ನೂ ತನಕ ಸಾಕ್ಷಾತ್ಕಾರ ಆಗಿಲ್ಲ. ಆದ ಕಾರಣ ನಾವು ಈಗ ಸಾಕ್ಷಾತ್ಕಾರ ಪ್ರಯತ್ನ ಮಾಡಿಕೊತ್ತೀವಿ, ಮಾಡ್ಕೋ. ಅದಕ್ಕಾಗಿ ಏನು ಮಾಡ್ತೀಯಪ್ಪ ನೀನು? ನಮ್ಮ ಟೆರೆಸ್ ಮೇಲೆ ಒಂದು ರೂಮ್ ಹಾಕ್ಯಾನೆ, 10 ಅಡಿ 10 ಅಡಿ ಒಂದು ರೂಮ್ ಹಾಕ್ಯಾನೆ. ಅಲ್ಲಿ ಹೋಗಿ ಧ್ಯಾನಕ್ಕೆ ಕೊಡ್ತೇನೆ. ಅದು ಯಾವತ್ತಿನಿಂದ ಶುರು ಮಾಡ ನೋಡ್ರಿ ಸ್ವಾಮೀಜಿ, ಅವತ್ತಿನಿಂದ ನನಗೆ ಎಂದೆಂದು ನಿದ್ದೆನೇ ಹತ್ತುತ್ತಿದ್ದಿಲ್ಲ, ಚೆನ್ನಾಗಿ ನಿದ್ದೆ. ಇಷ್ಟು ಬ್ಯಾಕ್ಗ್ರೌಂಡ್ ಇದೆ, ಅದಕ್ಕೆ ತಪ್ಪೇನಿಲ್ಲ. ಅದಕ್ಕೆ ಈಗ ಎಷ್ಟೋ ಜನ ವಿತ್ ಬ್ಯಾಕ್ಗ್ರೌಂಡ್ ಬಂದಿರ್ತಾರೆ, ವಿದೌಟ್ ಬ್ಯಾಕ್ಗ್ರೌಂಡ್ ಬಂದಿರ್ತಾರೆ, ಎಲ್ಲರಿಗೂ ಕಾಮನ್ ಆಗಬೇಕು ಅಂತೇಳಿ ನಾವೇನು ಮಾಡ್ಬಿಡ್ತೀವಿ? ಆತ್ಮನ ಸ್ಪಷ್ಟತೆ, ಇಂಗ್ಲೀಷ್ನ ಕ್ಲಾರಿಟಿ ಅಬೌಟ್ ಆತ್ಮ. ಓಕೆ, ಭಾಷೆ ನೋಡೋಣ. ತಸ್ಯೈವ ತಸ್ಯೈವ ವಿಶೇಷಣಂ ವಿಶೇಷಣಂ ಆ ಜ್ಞೇಯಂ ಬ್ರಹ್ಮ ಅದರ ವಿಶೇಷಣಗಳನ್ನು ಹೇಳಿದ್ದಾಯಿತು. ಬ್ರಹ್ಮಜ್ಞೇಯಂ ಬ್ರಹ್ಮಜ್ಞೇಯಂ ಯಸ್ಯ ಸ್ವಸ್ಯ ಸ್ವಸ್ಯ ತದಿದಂ ತದಿದಂ ಬ್ರಹ್ಮಜ್ಞೇಯಂ ಬ್ರಹ್ಮಜ್ಞೇಯಂ. ಬ್ರಹ್ಮವೇ ಯಾವುದು ಜ್ಞೇಯವಾಗಿದೆಯೋ ಅದನ್ನು ಬ್ರಹ್ಮಜ್ಞೇಯ ಅಂತ ಕರೀತಾರೆ. ಮಂತ್ರದೊಳಗೆ ಬ್ರಹ್ಮಜ್ಞೇಯ ಅಂತಿದೆ, ಹೌದೇ? ಮಂತ್ರದ ಎರಡನೇ ಪಾದದೊಳಗೆ ಬ್ರಹ್ಮಜ್ಞೇಯ, ಬ್ರಹ್ಮವೇ ಜ್ಞೇಯ ಯಾವುದಾಗಿದೆಯೋ ಅದು ಬ್ರಹ್ಮಜ್ಞೇಯ. ಅಂದ್ರೇನು ತಿಳ್ಕೋಬೇಕಾದದ್ದೇನು? ಜ್ಞೇಯಂ ತಿಳಿದುಕೊಳ್ಳಬೇಕಾದ್ದು ಏನು? ಬ್ರಹ್ಮ. ಏತನಿಂದ ತಿಳ್ಕೋಬೇಕು? ಬ್ರಹ್ಮನಿಂದ. ಕಲ್ಪನೆಯಿಂದ ಬ್ರಹ್ಮನನ್ನು ತಿಳ್ಕೊಳಿಕ್ಕಾಗುವುದಿಲ್ಲ, ಯಾಕೆ? ಬ್ರಹ್ಮ ಕಲ್ಪನೆಯ ವಸ್ತು ಅಲ್ಲ. ಮತ್ತಲ್ಲಿ ಹೋಗ್ಲಿಕ್ಕೆ ಘಟಿಸುವಿಕೆಯಿಂದ ಬ್ರಹ್ಮನನ್ನು ತಿಳ್ಕೊಳಿಕ್ಕಾಗುವುದಿಲ್ಲ, ಯಾಕೆಂದರೆ ಅದು ಅಜಂ. ತಿಳ್ಕೋಬೇಕಾದ ಬ್ರಹ್ಮ ಕಲ್ಪನೆಗೆ ನಿಲ್ಕೋದಿಲ್ಲ, ಅದು ಹುಟ್ಟಿಸೋದಲ್ಲ, ಅನುಭವಿಸೋದಲ್ಲ, ಇದೆ. ಅದನ್ನು ತಿಳಿಯೋದು ಹೆಂಗೆ ಅಂತ ಅವನು ಕೇಳ್ತಾನೆ. ಯಾವುದರಿಂದ ನನಗೆ ತಿಳ್ಕೋಬೇಕಾಗಿದೆಯೋ, ಏನನ್ನು ತಿಳ್ಕೋಬೇಕಾಗಿದೆಯೋ, ಇವು ಎರಡೂ ಬೇರೆ ಬೇರೆ ಲಕ್ಷಣಗಳಿಂದ ಕೂಡಿಲ್ಲ. ಕೆಮಿಸ್ಟ್ರಿಯಿಂದ ತಿಳ್ಕೋಬೇಕು ಬ್ರಹ್ಮನನ್ನು ಅಂತಾನೆ. ಕೆಮಿಸ್ಟ್ರಿಯ ಲಕ್ಷಣಗಳೇ ಬೇರೆ, ಬ್ರಹ್ಮನ ಲಕ್ಷಣಗಳೇ ಬೇರೆ. ಕೆಮಿಸ್ಟ್ರಿ ತಿಳ್ಕೋಬೇಕು ಅನ್ನೋದ್ರಲ್ಲಿ ನನಗೇನು ವಿರೋಧ ಇಲ್ಲ. ಕೆಮಿಸ್ಟ್ರಿ ತಿಳ್ಕೊಂಡ್ರೆ ಆತ್ಮಜ್ಞಾನ ಆಗ್ತದೆ, ವಿರೋಧ ಇದೆ. ಅದು ಕೆಮಿಸ್ಟ್ರಿ ಇರಲಿ, ಫಿಸಿಕ್ಸ್ ಇರಲಿ, ಮ್ಯಾಥ್ಸ್ ಇರಲಿ, ಯಾವುದೇ ಇರಲಿ, ಇದಂತಯ ಅಂತ ನಾವು ತಿಳಿತೀವಿ. ಆದರೆ ಆತ್ಮ ಇದಂತಯ ಅಂತ ತಿಳಿದು ಬರೋದಿರಲಿಲ್ಲ, ಏನು ಮಾಡಲಿ ನಾನು? ಆದ್ದರಿಂದ ಜ್ಞೇಯಂ ಬ್ರಹ್ಮ ಯಸ್ಯ ಸ್ವಸ್ಯ ತದಿದಂ ಬ್ರಹ್ಮಜ್ಞೇಯಂ. ಇದಕ್ಕೆ ಉದಾಹರಣೆ ಕೊಡ್ತಾರೆ, ಔಷ್ಣಸ್ಯ ಏವ ಅಗ್ನಿವತ್ ಅಭಿನ್ನಂ. ಔಷ್ಣಸ್ಯ ಏವ ಅಗ್ನಿವತ್ ಅಭಿನ್ನಂ ಅಭಿನ್ನಂ. ಬೆಂಕಿ ಮತ್ತು ಬೆಂಕಿಯ ಬಿಸಿ ಉದಾಹರಣೆ, ಕ್ಲೋಸೆಸ್ಟ್ ಉದಾಹರಣೆ ಕೊಡ್ತಾರೆ. ಬಿಸಿಯನ್ನು ತಿಳಿಯುವುದು ಹೇಗೆ? ಬಿಸಿಯಿಂದ ಬಿಸಿಯನ್ನು ತಿಳಿಲಿಕ್ಕೆ ಸರ್. ಬಿಸಿಯಿಂದ ಅಂದರೆ ಬೆಂಕಿಯಿಂದ ಬಿಸಿಯನ್ನು ತಿಳ್ಕೊಳಿಕ್ಕೆ ಸರ್. ಉದಾಹರಣೆ ಸಿಕ್ತು ನೋಡಿ, ಎರಡರದ್ದು ಲಕ್ಷಣ ಒಂದೇ ಹೌದಲ್ಲ. ಬೆಂಕಿಯ ಲಕ್ಷಣ ಏನು, ಬಿಸಿಯ ಲಕ್ಷಣ ಏನು? ಬಿಸಿ ಅನ್ನೋದು ಇದು ಜ್ಞೇಯಂ, ಬೆಂಕಿ ಅನ್ನುವಂಥದ್ದು ಏನಿದು ಜ್ಞಾನಂ. ಎರಡರ ಲಕ್ಷಣ ಏನು? ಒಂದೇ. ಹೇಗೋ ಹಾಗೆ. ಏನು ಹಾಗೆ ಹೇಳ್ತಾರೆ? ತೇನ ತೇನ ಆತ್ಮಸ್ವರೂಪೇಣ ಆತ್ಮಸ್ವರೂಪೇಣ ಅಜೇನ ಅಜೇನ ಜ್ಞಾನೇನ ಜ್ಞಾನೇನ ಅಜಂ ಅಜಂ ನೇಯಂ ನೇಯಂ ಆತ್ಮತತ್ವಂ ಆತ್ಮತತ್ವಂ ಸ್ವಯಮೇವ ವಿಬುಧ್ಯತೆ ಸ್ವಯಮೇವ ವಿಬುಧ್ಯತೆ ಅವಗಚ್ಚತಿ ಅವಗಚ್ಚತಿ ಸ್ವಯಂ ಸ್ವಯಮೇವ ಅವಗಚ್ಚತಿ ಅಷ್ಟೇ. ತೇನ ಆತ್ಮಸ್ವರೂಪೇಣ ಅಜೇನ ಜ್ಞಾನೇನ ಜನ್ಮರಹಿತವಾದ ಈ ಜ್ಞಾನದಿಂದ, ಆತ್ಮಸ್ವರೂಪದಿಂದ ಕೂಡಿದ ಈ ಜ್ಞಾನದಿಂದ ಜನ್ಮರಹಿತವಾದ ಜ್ಞೇಯಂ ಆತ್ಮತತ್ವ ಇದು ಬ್ರಹ್ಮ, ಇದು ಆತ್ಮ, ಇದು ಲಕ್ಷಣ. ತಿಳ್ಕೋಬೇಕಾದದ್ದು ಬ್ರಹ್ಮ, ಅದರ ಲಕ್ಷಣ, ಇವೆರಡೂ ಬೇರೆ ಬೇರೆ ಅಲ್ಲ. ಸ್ವಯಮೇವ ವಿಭುತ್ಯತಿ. ಇದನ್ನು ನಾವು ಆಡುಭಾಷೆಯಲ್ಲಿ ತಾನು ತನ್ನಿಂದ ತಾನೇ ತನ್ನನ್ನು ತಿಳ್ಕೊಳ್ತಾನೆ ಎಲ್ಲ ತಂದಿರ್ತಾರೆ. ತಾನು ತನ್ನಿಂದ ತನ್ನನ್ನು ತಾನೇ ತಿಳಿದುಕೊಳ್ಳುತ್ತಾನೆ. ಆವಾಗೆಲ್ಲ ತಿಳಿತು ತಿಳಿತು ತಿಳಿತು ಅಂತ ಗುಣ ಹಾಕಿರ್ತೀವಿ. ಅದರಿಂದ ಇಷ್ಟು ವಿವರಣೆ ಇದೆ. ಏನು ದ್ವಿತೀಯ ತೃತೀಯ ತೃತೀಯ ದ್ವಿತೀಯ, ಇದಿಷ್ಟು ಸ್ಪಷ್ಟವಾದಾಗ ಅದು ಸ್ಪಷ್ಟ ಆಗಿರ್ತದೆ. ಅಲ್ಲಿ ತನಕ ಅದು ಹೆಂಗಿರ್ತದೆ, ಅದು ಕಂಠಪಾಠ ಶಬ್ದಗಳಾಗಿರ್ತವೆ. ನೀವು ಹೋಗಿ ಉಪನ್ಯಾಸ ಮಾಡ್ತೀರಿ, ತಾನು ತನ್ನಿಂದ ತಾನು ತನ್ನನ್ನು ತಾನು ಮಾತ್ರ. ಸ್ವಯಮೇವ ವಿಬುದ್ಧತೆ, ಅದು ಏನು ಮತ್ತ ಶಬ್ದ ಸುರುದ, ತಾನೇ ತಿಳ್ಕೊಳ್ತಾನೆ. ಸ್ವಯಮೇವ ವಿಬುದ್ಧತೆ ಈ ಥರದಿಂದ ತಿಳ್ಕೊಳ್ತಾನೆ, ತನ್ನಿಂದ ಏನನ್ನು ತಿಳ್ಕೊಳ್ತಾನೆ, ತನ್ನ ಎಲ್ಲ ವಿಭಕ್ತಿ ಪ್ರತ್ಯಯನ್ನು ಹಾಕಿದ್ರು. ಹಾಂ, ನಿಮಗೆ ಸ್ಥಳ ಬೇಕು ಅಂದರೆ ತನ್ನಲ್ಲಿ ಅಂತ ಹಾಕು, ಸತ್ತಿನೂ ಬಂದ್ಬಿಡ್ತು. ನಿತ್ಯ ಪ್ರಕಾಶ ಸ್ವರೂಪ ಇವ ಸವಿತಾ ನಿತ್ಯ ವಿಜ್ಞಾನ ಏಕರಸ ಘನತ್ವಾತ್ ನ ಜ್ಞಾನಾಂತರಂ ಅಪೇಕ್ಷತೆ ಇತ್ಯರ್ಥಃ. ನಿತ್ಯ ಪ್ರಕಾಶ ಸ್ವರೂಪ ಇವ, ನಿತ್ಯವೂ ಹೇಗೆ ಬೆಳಕು ಬೆಳಕೇ ಆಗಿರುತ್ತದೆಯೋ, ಯಾರ ಬೆಳಕು, ಸವಿತಾ ಬೆಳಕು, ಸವಿತಾ ಇವ ನಿತ್ಯ ಪ್ರಕಾಶ ಸ್ವರೂಪ ಸವಿತಾ ಇವ, ಪ್ರತಿ ಕ್ಷಣವೂ ಕೂಡ ಬೆಳಕು ಮಾತ್ರವಾಗಿದ್ದಂತಹ ಸೂರ್ಯನಂತೆ ನಿತ್ಯ ವಿಜ್ಞಾನ ಏಕರಸ ಘನತ್ವಾತ್ ಘನತ್ವಾತ್ ಯಾರು, ಆತ್ಮ ಹೇಗೆ ಸವಿತಾ ಸದಾ ಪ್ರಕಾಶ ಸ್ವರೂಪವಾಗಿದೆಯೋ ಹಾಗೆ ಇಲ್ಲಿ ಆತ್ಮ ನಿತ್ಯ ವಿಜ್ಞಾನ ಏಕರಸ ಘನತ್ವಾತ್. ಅಂದರೆ ಏನಿದರ್ಥ, ಜ್ಞಾನಾಂತರಂ ಕಿಮಪಿ ನಾಸ್ತಿ, ಅರಿವನ್ನು ಹೊರತುಪಡಿಸಿ ಇನ್ನೊಂದು ಎನ್ನುವುದು ಬೇರೆ ಇಲ್ಲ. ಆ ಅರಿವಿನಿಂದ ಈ ಅರಿವನ್ನು ಹೊಂದಿದೆ, ಈ ಅರಿವಿನಿಂದ ಆ ಅರಿವನ್ನು ಹೊಂದಿದೆ ಅಂತ ಎರಡು ಅರಿವುಗಳು ಇಲ್ಲ. ಮತ್ತೊಂದು ಅರಿವಿನ ಲಭ್ಯತೆ ಸಾಧ್ಯತೆ ಇಲ್ಲ. ನಿತ್ಯ ಪ್ರಕಾಶ ಸ್ವರೂಪ ಇವ ಸವಿತಾ, ಏನಪ್ಪ ಸೂರ್ಯನ ಸಹಜತೆ ಏನು, ನಿತ್ಯ ಪ್ರಕಾಶ. ಆತ್ಮನ ಸಹಜತೆಯನ್ನು ನಿತ್ಯ ವಿಜ್ಞಾನ, ತುಂಡು ತುಂಡು ಏಕರಸ, ತುಂಡು ತುಂಡಲ್ಲ ಅಂತ ಅರ್ಥ, ಅಖಂಡ ಘನತ್ವಾತ್. ಮತ್ತು ಮುಂದೇನೀಗ, ಆದ್ದರಿಂದ ಬೇರೆ ಇನ್ನು ಯಾವುದೋ ಜ್ಞಾನದಿಂದ ಈ ಜ್ಞಾನವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಇನ್ನೆದರಿಂದ ಸಾಧ್ಯ, ಈ ಜ್ಞಾನದಿಂದಲೇ ಈ ಜ್ಞಾನವನ್ನು ಹೊಂದಬೇಕು. ಈಗ ಮನಸ್ಸು ಅಮನಸ್ಸಾಯಿತೋ, ಮನಸ್ಸು ಅಮನೀಭಾವವಾಯಿತೋ, ಇನ್ನೂ ಮನಸ್ಸು ಮನಸ್ಸಾಗಿದೆಯೋ ಅಂತ ಪ್ರಶ್ನಿಸಿದ್ದೆ. ಆದರೆ ಹೇಳ್ತಾರೆ, ಮನಸ್ಸು ಆವಾಗಲೇ ಅಮನೀಭಾವ ಆಗೋಯ್ತು. ಹೇಗಾಯಿತು ಇದು, ಪ್ರಯತ್ನದಿಂದ ಆಯಿತೋ ವಿವೇಕ ಸಾಧನದಿಂದ ಆಯಿತು. ಹಾಂ, ಇದು ವಿವೇಕ ಸಾಧನ. ಸಮ್ಯಕ್ ದರ್ಶನ. ಯಾವ ಪ್ರಯತ್ನ ಅಲ್ಲ. ನೀವು ಪ್ರಾಣ ಜಗ್ಗಿ ನಿಲ್ಲಿಸಿ ಲಯಕ್ಕೆ ಹೋಗ್ತಿರಲೋ ಅದು ವಿವೇಕದ ಸಾಧನ ಅಲ್ಲ, ಅದು ಪ್ರಯತ್ನ. ಏನಾಗ್ತದೆ ಪ್ರಯತ್ನದಲ್ಲಿ? ಲಯಗತಂ ಪುನಃ ಅಮೃತಂ ನ ಭವತಿ ಪುನಃ ಭವತಿ. ಅದು ಪೂರ ನಾಶ ಆಗುವುದಿಲ್ಲ, ಪುನಃ ಭವತಿ, ಮತ್ತೆ ಉಂಟಾಗ್ತದೆ. ಮತ್ತದೇ ಮನಸ್ಸು ಚಂಚಲ, ಅದು ಇದು ಎಕ್ಸೆಟ್ರ ಎಕ್ಸೆಟ್ರ. ಮತ್ತೆ ಹೇಗಪ್ಪ ಇದು ಮಾಡೋದೀಗ? ಒಂದು ಕೆಲಸ ಮಾಡು, ಸುಮ್ಮನೆ ಶ್ರವಣ ಮಾಡ್ತಾ ಇರು. ತಾನು ತನ್ನಿಂದ ತಾನೇ ಜ್ಞಾನ. ಅದನ್ನು ಮಾಡ್ಕೋಬೇಕು ಅನ್ನೋ ಪ್ರಯತ್ನ ಕೊಂಡು ಖಡ್ಡಾಮೆ ಗಿರಿಜಾ. ಈಗ ಖಡ್ಡ ಅಂದ್ರೆ ಏನು? ಹಳ್ಳ, ತಗ್ಗು. ನೀನು ಬೀಳ್ತೀಯ, ಮತ್ತೆ ನಿನ್ನ ಜೊತೆ ನಾಕೊಂದಿನ ನಾವೊಬ್ಬನ. ಯಾಕೆ ನೀವು ಬರ್ರಿ? ಯಾಕೋ ಅಲ್ಲಿ ಹೋದ್ಮೇಲೆ ನಾ ಒಬ್ಬನಾದ ಭಯ ಆಗ್ತದೆ. ನೀವು ಬರ್ರಿ, ನೀವು ಆತ್ಮಜ್ಞಾನ ಪಡ್ಕೊಂಡ. 189 ಆತ್ಮಸತ್ಯಾನುಬೋಧೇನ ಸಕಲ್ಪಂ ಸಂಕಲ್ಪಂ ಅಕುರ್ವತ ಭಾಗ್ಯ ವಿಷಯ ಭಾವಿ ನಿರಿಂಧನಾಗ್ನಿವತ ಪ್ರಶಾಂತಂ ನಿಗೃಹೀತಂ ನಿರುದ್ಧಂ ಮನಃ ಭವತಿ ಇತಿ ಉಕ್ತಂ. ಏವಂಚ ಮನಸಃ ಹಿ ಅಮನೀ ಭಾವೇ ದ್ವೈತ ಅಭಾವಶ್ಚ ಉಕ್ತಃ. ಈಗ ವಿವೇಕದ ಅನುಸಂಧಾನ ಇಲ್ಲಿ ಶಾಸ್ತ್ರ ಉಪದೇಶದ ಮಧ್ಯದಲ್ಲಿ ವಿವೇಕದ ಅನುಸಂಧಾನ ಮಾಡಿದಾಗ ಅದಕ್ಕೆ ಆತ್ಮಸತ್ಯಾನುಬೋಧ ಅಂತ ಕರೀತಾರೆ. ಆತ್ಮಸತ್ಯಾನುಬೋಧೇನ, ಆತ್ಮಸತ್ಯ ಸತ್ಯ ಆತ್ಮ ಅನುಬೋಧೇನ. ಸತ್ಯಾತ್ಮ ಸುಳ್ಳಾತ್ಮ ಅಂತ ಹೇಳಿರ್ತಾನೆ. ಎರಡಿಲ್ಲ, ಆದರೆ ಸತ್ಯವು ಮರೆಯಾಗಿದ್ದರಿಂದಾಗಿ ನಾವು ವ್ಯವಹರಿಸೋದೇ ಎಲ್ಲ ಸತ್ಯ ಅಂತ ಆಗಿಬಿಟ್ಟಿದೆ. ಆದ್ದರಿಂದ ಎರಡಿದ್ದಂಗೆ ತೋರ್ತದೆ. ಆ ತೋರಿಕೆ ನಿವಾರಣೆಗಾಗಿ ನಾವು ಒಂದು ನಿಶ್ಚಿತವಾದ ಭಾವದಿಂದ ಸಂಪ್ರದಾಯಬದ್ಧವಾದ ಉಪದೇಶಕ್ಕೆ ನಮ್ಮನ್ನು ನಾವು ತೆರೆದಿಟ್ಕೊಳ್ತೇವೆ. ಅದನ್ನು ಆತ್ಮಸತ್ಯಾನುಬೋಧ ಅಂತ ಕರೀತಾರೆ. ಆ ಆತ್ಮಸತ್ಯಾನುಬೋಧದ ಸಂಕಲ್ಪವನ್ನು ಮಾಡುವುದರ ಮೂಲಕವಾಗಿ ಸಂಕಲ್ಪಂ ಅಕುರ್ವತ. ನಾವು ಗಟ್ಟಿಯಾಗಿ ಸಂಕಲ್ಪ ಮಾಡಿ ಶ್ರವಣಕ್ಕೆ ಕೂತಿರಬೇಕು. ಆವಾಗ ಪ್ರಯತ್ನಪೂರ್ವಕವಾದ ವೈರಾಗ್ಯ ಇರೋದಿಲ್ಲ, ಕೇಳ್ಕೊಳ್ಳಿ, ಲಾಜಿಕ್ ಹೇಗೆ ಬರ್ತದೆ? ಪ್ರಯತ್ನಪೂರ್ವಕವಾದ ಅಲ್ಲಿ ಸಾಧನ ಇರೋದಿಲ್ಲ. ಅಲ್ಲಿ ಹೇಗಿರ್ತದೆ ಅಂತಂದರೆ ವಿವೇಕಯುಕ್ತವಾದಂಥ ಸಾಧನ ಆಗಿದ್ದರಿಂದ ಮತ್ತೆ ನಮಗೆ ವಿಷಯಗಳಿಗೆ ಚಂಚಲ ಆಗೋದಿಲ್ಲ. ವಿಷಯಗಳನ್ನು ನಿಲ್ಲಿಸಬೇಕು ಅಂತ ನಾವೇನು ಪ್ರಯತ್ನ ಮಾಡೋದಿಲ್ಲ. ವಿಷಯಗಳ ಕಡೆಗೆ ನಮ್ಮ ಗಮನ ಹೋಗೋದಿಲ್ಲ. ನಮ್ಮ ಗಮನ ಸತ್ಯ ಅನುಸಂಧಾನ. ಹೀಗಾಗಿ ವಿಷಯಗಳ ಬಗ್ಗೆ ಸಂಕಲ್ಪ ಆಗ್ತದೋ ಆಗೋದಿಲ್ಲವೋ? ಸಂಕಲ್ಪಂ ಅಕುರ್ವತ. ಮತ್ತು ಎಲ್ಲಿ ಗಮನ ಇರ್ತದೆ? ಬ್ರಹ್ಮ ವಿಷಯ, ಭಾಗ್ಯ ವಿಷಯ, ಭಾಗ್ಯ ವಿಷಯ ಅಕುರ್ವತ್ ಭಾಗ್ಯ ವಿಷಯ ಹಾ ಭಾಗ್ಯ ವಿಷಯ ಅಭಾವೇ. ನಾವು ಹೊರಗಿನ ವಿಷಯಗಳಲ್ಲಿ ಸಂಕಲ್ಪವನ್ನು ಮಾಡದೇ ಇದ್ದಾಗ ಭಾಗ್ಯ ವಿಷಯಗಳು ಅಭಾವವಾಗ್ತವೆ. ಅವು ಅಭಾವವಾಗಾದಾಗ ನಿರಿಂಧನ ಅಗ್ನಿವತ್ ಇಂಧನವನ್ನು ಕಳ್ಕೊಂಡು ಅಗ್ನಿ ಅಂತ ಶಾಂತವಾಗುತ್ತೆ. ಪ್ರಶಾಂತಂ ನಿಗೃಹೀತಂ ನಿರುದ್ಧಂ ಮನಃ ಭವತಿ ಇತ್ಯುಕ್ತಂ. ಅವಾಗ ಮನಸ್ಸೇನಾಗ್ತದೆ? ಅಮನಸ್ಸಾಗ್ತದೆ. ಅಮನೀಭಾವ. ಈಗ ನಾಲ್ಕೈದು ಶ್ಲೋಕದಿಂದ ಇದನ್ನೇ ವಿವರಿಸ್ತಾ ಇದ್ದಾರೆ, ಅಮನೀಭಾವ ಅಮನೀಭಾವ. ಆವಾಗ ಅಮನೀಭಾವವಾಗ್ತದೆ. ಈ ವಂಚ ಮನಸ್ಸಾಗಿ ಅಮನೀಭಾವೇ ದ್ವೈತಭಾವಶ್ಚ ಉಕ್ತ. ಈ ಪ್ರಕಾರವಾಗಿ ದ್ವೈತವು ಇರುವುದಿಲ್ಲ ಎಂದು ಹೇಳಿದ್ದಾಯಿತು. ಈ ಪ್ರಕಾರವಾಗಿ ದ್ವೈತವು ಇರುವುದಿಲ್ಲ. ದ್ವೈತದ ಇರುವಿಕೆಗೆ ಸಂಕಲ್ಪ ಕಾರಣ, ಸಂಕಲ್ಪದಿಂದಾಗಿ ಮನಸ್ಸು, ಮನಸ್ಸಿನಿಂದಾಗಿ ಸಂಕಲ್ಪ, ಸಂಕಲ್ಪದಿಂದಾಗಿ ಮನಸ್ಸು, ಮನಸ್ಸಿನಿಂದಾಗಿ ಸಂಕಲ್ಪ, ಈ ಪ್ರಕಾರ ವೃತ್ತಿಗಳ ಪ್ರವಾಹ ಸತತವಾಗಿರ್ತದೆ. ಎಲ್ಲಿವರೆಗೂ ಸಂಕಲ್ಪ ನಿಲ್ಲೋದಿಲ್ಲವೋ ಅಲ್ಲಿವರೆಗೂ ವೃತ್ತಿಗಳು ನಿಲ್ಲೋದಿಲ್ಲ. ಸಂಕಲ್ಪ ನಿಲ್ಲಬೇಕು ಅಂದರೆ ಸಂಕಲ್ಪಿಸುವವನು ಇರಬಾರ್ದು, ಸಂಕಲ್ಪವನ್ನು ಇರಬಾರ್ದು ಅಂದರೆ ಅವನ ಬಗ್ಗೆ ತಿಳುವಳಿಕೆ ಇರಬೇಕು. ಆ ಚಿಂತನೆ ಇರಬೇಕು ಅಂದರೆ ಇದಕ್ಕೆ ವಿವೇಕ ದರ್ಶನ ಆಗಬೇಕು. ಅದಕ್ಕೆ ವಿವೇಕ ದರ್ಶನ ಆಗಬೇಕು ಅಂತಂದರೆ ಶಾಸ್ತ್ರ ಉಪದೇಶದಲ್ಲಿ ಭಾಗವಹಿಸಬೇಕು. ಶಾಸ್ತ್ರೋಪದೇಶವು ನಮ್ಮ ಕಿವಿ ಮೇಲೆ ಬರಬೇಕು, ಅದು ಶ್ರವಣ ಅಂತ ಅನಿಸಿಕೊಳ್ತದೆ. ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಮನೋನಿಧ್ಯಾಸ ಮೂಲಕವಾಗಿ ನಾವು ಆ ಕರ್ತೃ ಏನಿದ್ದಾನೆ ಪ್ರಯತ್ನಪೂರ್ವಕವಾಗಿ ಕರುವಂಥವನು ಅವನನ್ನು ಕಳ್ಕೊತೀವಿ. ಅವನು ಕಳ್ಕೊಂಡಾಗ ವೃತ್ತಿಗಳು ಏನಾಗ್ತವೆ? ಪ್ರಯತ್ನ ಮಾಡಿದೆಯೋ ತಾವೇ ಅಭಾವ, ಅದು ತಾವೇ ಅಭಾವ. ಮತ್ತೆ ಒಂದು ತೂಕ ವಿವೇಕ ದರ್ಶನ ಮುಂದೆ ಅವು ಅಭಾವ ಆದರೂ ಒಂದೇ, ಅಭಾವವಾಗದೆ ಒಂದೇ. ಅವುಗಳ ಬಗ್ಗೆ ಮತ್ತೆ ಪುನಃ ಸಂಕಲ್ಪ ಆಗಬೇಕು. ಅರ್ಥಾತ್ ಅವು ನನ್ನನ್ನು ಕಿಂಚಿತ್ತು ವಿಚಲಿತನನ್ನಾಗಿ ಮಾಡುವ ಸಾಧ್ಯತೆ ಇದೆ. ದೇರ್ ಯು ಆರ್ ನಿಗೃಹೀತಸ್ಯ ಮನಸಃ ನಿರ್ವಿಕಲ್ಪಸ್ಯ ಧೀಮತಃ ಪ್ರಚಾರಃ ಸತು ವಿಜ್ಞೇಯಃ ಸುಷುಪ್ತೇನ್ಯೋನ ತತ್ಸಮಃ. ನಿಗೃಹೀತಸ್ಯ ಮನಸಃ ನಿರ್ವಿಕಲ್ಪಸ್ಯ ಧೀಮತಃ ಪ್ರಚಾರಃ ಸತು ವಿಜ್ಞೇಯಃ ಸುಷುಪ್ತೇನ್ಯೋನ ತತ್ಸಮಃ. ನಿಗೃಹೀತವಾದ ನಿಗೃಹೀತಸ್ಯ ನಿಗೃಹೀತವಾದ ಮನಸಃ ನಿರ್ವಿಕಲ್ಪಸ್ಯ ಮನಸಃ ಮನಸಃ ಪ್ರಚಾರಃ ನಿಗೃಹೀತಸ್ಯ ಮನಸಃ ಪ್ರಚಾರಃ ನಿರ್ವಿಕಲ್ಪಸ್ಯ ಮನಸಃ ಪ್ರಚಾರಃ ಧೀಮತಃ ಮನಸಃ ಪ್ರಚಾರಃ. ಅಂತಹ ಮನಸ್ಸು ಆತ್ಮನನ್ನೇ ತಿಳಿಯಬೇಕು ಅನ್ನೋ ವಿಷಯದಲ್ಲಿ ಪೂರ್ಣ ಗಮನವನ್ನು ಇಟ್ಟಿರುತ್ತದೆ. ಎಂತಹ ಮನಸ್ಸು? ಧೀಮತಃ ಆತ್ಮನನ್ನೇ ತಿಳಿಯಬೇಕು ಅನ್ನೋದರಲ್ಲಿ ಗಮನ ಇಟ್ಟಿರುತ್ತದೆ. ಅದು ಒಂದಿದ್ರೆ ಸಾಕು. ನಿದ್ರೆ ಹಾಗೆ ನಿದ್ರೆಯಲ್ಲಿ ಹಾಗಿರುತ್ತದೆಯೋ, ಇವೆಲ್ಲ ಇರ್ತವೆ. ನಿದ್ರೆಯಲ್ಲಿ ಸಂಕಲ್ಪ ವಿಕಲ್ಪಗಳಿರೋದಿಲ್ಲ. ನಿದ್ರೆಯಲ್ಲಿ ವೃತ್ತಿಗಳನ್ನು ನಿಗ್ರಹ ಮಾಡಬೇಕು ಅನ್ನೋಂಥ ಯಾವ ಅವಶ್ಯಕತೆಗಳು ಕಾಣೋದಿಲ್ಲ. ಆನಂತರ ನಿದ್ರೆಯಲ್ಲಿ ಧೀಮತಃ, ಧೀಮತಃ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್, ಅದರ ಅವಶ್ಯಕತೆ ಇಲ್ಲ. ಯಾಕೆಂದರೆ ಮನಸ್ಸೇ ಇಲ್ಲ, ಲಯ ಆಗಿಬಿಟ್ಟಿದೆ. ಹಾಗಾದರೆ ಅರಿವಿನ ಲಕ್ಷಣಕ್ಕೂ ನಿದ್ರೆಯ ಲಕ್ಷಣಕ್ಕೂ ಸಾಮ್ಯ ಇದೆಯೋ, ಇನ್ನು ತದ್ವಿರುದ್ಧ ಇದೆಯೋ? ತದ್ವಿರುದ್ಧ ಇದೆ. ಅನ್ಯ ನ ತತ್ಸಮ ಸುಷುಪ್ತೇ ಅನ್ಯ, ಸುಪ್ತಿಗಿಂತ ಅದು ಬೇರೆಯೇ ಇದೆ ಅರಿವು. ನ ತತ್ಸಮ ಅದಕ್ಕೆ ಸಮವಾಗಿಲ್ಲದು. ಅರಿವು ಜಾಗೃತ ಸ್ವಪ್ನ ಸುಷುಪ್ತಿಗಳ ಯಾವುದೇ ಮಿತಿಯಲ್ಲಿ ಬರುವುದಿಲ್ಲ. ಹುಟ್ಟು ಸಾವುಗಳಿಲ್ಲ, ಆದ್ದರಿಂದಾಗಿ ಜಾಗೃತದ ಮಿತಿಯಲ್ಲಿ ಬರುವುದಿಲ್ಲ. ಭಾವನಾ ಇತ್ಯಾದಿಗಳಿಂದ ವರ್ಜಿತವಾಗಿದ್ದರಿಂದಾಗಿ ಇದು ಸೂಕ್ಷ್ಮ ಶರೀರಕ್ಕೆ ಬರುವುದಿಲ್ಲ, ಅರ್ಥಾತ್ ಸ್ವಪ್ನದೊಳಗೆ ಬರುವುದಿಲ್ಲ. ನಿದ್ರೆಯಲ್ಲಿ ಮನಸ್ಸೇ ಇರೋದಿಲ್ಲ. ಹೀಗಾಗಿ ಈ ಮೂರೂ ಮಿತಿಗಳಿಗೆ ಇದು ಒಳಪಡುವುದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಸುಷುಪ್ತೇ ಹೇ ಗಾಢ ನಿದ್ರೆಯಲ್ಲಿ ಅನ್ಯ, ಮೂರೂ ಅವಸ್ಥೆಗಳು ಅನ್ಯವೇ. ಅದರಲ್ಲಿಯೂ ಜಾಗೃತ ಸ್ವಪ್ನಗಳನ್ನು ಒಂದು ಕೆಟಗರಿ ಮಾಡ್ತಾರೆ, ಗಾಢ ನಿದ್ರೆಯನ್ನು ಇನ್ನೊಂದು ಕೆಟಗರಿ ಮಾಡ್ತಾರೆ. ಒಟ್ಟು ಸೇರಿಸಿ ಅಜ್ಞಾನ ಅನ್ಯ ನ ತತ್ಸಮ ಅನ್ಯ. ಇಂಥ ಒಂದು ಸುಂದರವಾದ ಮನಸ್ಸು, ನಿಗೃಹಿತವಾದ ಮನಸ್ಸು, ನಿರ್ವಿಕಲ್ಪಕವಾದ ಮನಸ್ಸು, ಧೀಮತವಾದ ಮನಸ್ಸು, ಇಂತಹ ಮನಸ್ಸಿನ ವಾಸ್ತವಿಕತೆಯಲ್ಲಿ ಸತ್ತು ವಿಜ್ಞೇಯ ಆ ಪರಬ್ರಹ್ಮನನ್ನು ತಿಳಿದುಕೊಳ್ಳಬೇಕು. ಇದೇ ರೀತಿ ಅನುಭವ ನಮಗೆ ಗಾಢನಿದ್ರೆ ಆಗಿದೆ ಅಂತ ನೀವು ವಾದ ಮಾಡಬೇಡ. ನ ತತ್ಸಮ ಅದಕ್ಕೂ ಇದಕ್ಕೂ, ಅದಕ್ಕೂ ಇದಕ್ಕೂ ತಳಕೆ ಹಾಕ್ಲಿಕ್ಕೆ ಹೋಗಬೇಡ, ಅದಕ್ಕೂ ಇದಕ್ಕೂ ತುಲನೆ ಮಾಡ್ಲಿಕ್ಕೆ ಹೋಗಬೇಡ. ಇದು ಬೇರೆನೇ, ಅದು ಬೇರೆ. ಮೋದಿಗೂ ಮನಮೋಹನ್ ಸಿಂಗ್ಗೂ ತಲೆಕೆ ಹಾಕದಂಗೆ. ಒಂದು ದಿವಸ ನಾನು ಆ 5 ವರ್ಷ 10 ವರ್ಷ ಇದ್ದವ ನಕ್ಕದ್ ನೋಡಿಲ್ಲ ನೋಡೋಣ. ಇವು ಕೆಲವು ವ್ಯಕ್ತಿಗಳಿದ್ದಾರೆ, ಇವರಿಗೆಲ್ಲ ಪದ್ಮಶ್ರೀ ಕೊಡಬೇಕು. ಖರ್ಗೆ, ಧರ್ಮಸಿಂಗ ಹೋಗಿ ಬಿಟ್ಟ ಟಿಕೆಟ್ ತೆಗೆದು ವಾಸ್ಪೈ ನಗ್ತಿದ್ರು, ಜೋರಾಗಿ ನಗ್ತಿದ್ರು. ನೀವೇನು ನಕ್ಕ ತೋರಿಸ್ಬೇಕಾಗಿಲ್ಲ, ಸ್ಮೈಲ್ ಕೊಡ್ರಿ. ಸ್ಮೈಲ್, ಐ ರಿಯಲಿ ಡೋಂಟ್ ನೋ, ಇವರು ಎಲ್ಲರೂ ಆ ನೆಹರು ಫ್ಯಾಮಿಲಿಗೆ ಇಷ್ಟು ನತಮಸ್ತಕರು ಯಾಕಾಗಿದ್ದಾರೆ? ಹಿಂಗೆ ನಿಂತು ಬಿಡ್ತಾರೆ, ದಟ್ಸ್ ಎಂಡ್, ನೋ ಥಿಂಕಿಂಗ್ ಫರ್ದರ್, ನೋ ಲಾಜಿಕ್. ಹೆಂಗೆ ಇಷ್ಟು ಚೀಪ್, ಇಲ್ಲಾಜಿಕಲ್, ಎಲ್ ಕೆ ಜಿ ಮಕ್ಕಳ ಥರ ಮಾತಾಡ್ತಾನೆ ಅವ್ರು. ಅವರು ಇವರೆಲ್ಲ 60 ವರ್ಷ 70 ವರ್ಷ ರಾಜಕೀಯ ಮಾಡಿದವರು ಇವರು. ಹಿಂಗೆ ನಿಂತ ಮತ್ತು ನಾಚಿಕೆ ಬಿಟ್ಟು ಬಾಯಿಂದ ಹೇಳ್ತಾರೆ, ನಾವು ಅವರನ್ನು ಪ್ರೈಮ್ ಮಿನಿಸ್ಟರ್ ಮಾಡ್ತೀವಿ, ಅವರನ್ನು ಕಾಂಗ್ರೆಸ್ ಪ್ರೆಸಿಡೆಂಟ್. ಅವಿಗೆಲ್ಲ ತುಲನೆ ಮಾಡಲಿಕ್ಕೆ ಹೋಗಬಾರ್ದು. ನರೇಂದ್ರನ ಬೇರೆ, ಅವರೆಲ್ಲರೂ ಬೇರೆ. ನರೇಂದ್ರ ಮೋದಿ ಇಸ್ ದಿ ಪ್ರೈಮ್ ಮಿನಿಸ್ಟರ್, ಉಳಿದವರೆಲ್ಲ ಎ ಪ್ರೈಮ್ ಮಿನಿಸ್ಟರ್. ಎ ಪ್ರೈಮ್ ಮಿನಿಸ್ಟರ್ ಅವ್ರು ಎಲ್ಲರನ್ನು ಒಟ್ಟು ಸೇರಿಸಿ ಅದಕ್ಕೆ 10 ಗುಣಾಕಾರ ಹಾಕಿದ್ರು ಇಷ್ಟು ಗುಣ ಅವ್ರ ಹತ್ರ ಬರುವುದು. ಇಂಡಿಯಾ ಕೆನಾಟ್ ಡ್ರೀಮ್ ಅನದರ್ ಪ್ರೈಮ್ ಮಿನಿಸ್ಟರ್ ಈವನ್ ಆಫ್ಟರ್ ದಿ ಟೈಮ್ ಆಫ್ ಮೋದಿ. ಸೆಕೆಂಡ್ ಮೋದಿ ವಿಲ್ ನೆವರ್ ಟೇಕ್ ಎ ಬರ್ತ್. ಮೇ ಬಿ ಬೆಟರ್ ಮೋದಿ ಮೇ ಕಮ್. ನೀವು ತುಲನೆ ಮಾಡಿಕತ್ತಿಲ್ಲ, ನಾ ತುಲನೆ ಮಾಡಿಕತ್ತಿಲ್ಲ, ಬಟ್ ದಿಸ್ ಮೋದಿ ಈಸ್ ದಿ ಮೋದಿ. ಹೌದಾ? ಈಗ ಎಲ್ಲ ಮರ್ಜಿಕ್ಕ ಇರೋ ಮರ ಅವನು ಹೋಗ್ತಾನೆ ಹಂಗೆ, ಹಂಗೆ ಲಿಫ್ಟ್ನಾಗ ಕೂತ್ಕೊಂಡು ಹೋಗ್ತಿರ್ತಾನೆ ಹಂಗೆ ಅವ. ಹ್ಞೂ, ಯಾಲಿ ಒಲಿ ಹೋಗ್ತಾನೋ ಗೊತ್ತಿಲ್ಲ. ಇವ್ರು ಆರ್ ಎಸ್ ಎಸ್ನವರು ಎಲ್ಲರನ್ನೂ ರಾಜಕೀಯರನ್ನಾಗಿ ಮಾಡಿಬಿಡ್ತಾರೆ, ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಮಾಡ್ತಾರೋ. ಹ್ಞೂ, ಸೊ ಈಗ ನಾವು ಎಲ್ಲಿಗೆ ಬಂದೀವಿ ಅಂತಂದರೆ, ಒಂದು ಶ್ಲೋಕ ನಿಗೃಹೀತ ಮನಸ್ಸು. ಈ ಭಾಷೆ 190. ಏವಂ ನಿಗೃಹೀತಸ್ಯ ನಿರುದ್ಧಸ್ಯ ಮನಸಃ ನಿರ್ವಿಕಲ್ಪಸ್ಯ ಸರ್ವಕಲ್ಪನಾವರ್ಜಿತಸ್ಯ ಧೀಮತಃ ವಿವೇಕವತಃ ಪ್ರಚರಣಂ ಪ್ರಚಾರಃ ಯಃ ಸ ತು ಪ್ರಚಾರಃ ವಿಶೇಷೇಣ ಜ್ಞೇಯಃ ಯೋಗಿಭಿಃ ನನು ಸರ್ವಪ್ರತ್ಯಯ ಅಭಾವೇ ಯಾದೃಶಃ ಸುಷುಪ್ತಿಸ್ತಸ್ಯ ಸುಷುಪ್ತಿಸ್ಥಸ್ಯ ಮನಸಃ ಪ್ರಚಾರಃ ತಾದೃಶ ಇವ ನಿರುದ್ಧಸ್ಯಾಪಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ ಜೈ. ಜೈ ಶ್ರೀ ದಯಾನಂದ ಜೀ. ಓಂ ತತ್ಸತ್.